ಹೌದು ಹೌದು, ಚಿಕುನ್ಗುನ್ಯಾ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕುನ್ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಬೇಡ ಕಿಸಾನ್ ವಾಣಿ ಕೃಷಿ ರಂಗ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಮಸ್ಕಾರ ಮಾಸ್ತರ. ನಮಸ್ಕಾರ ಆರ್ಯ, ಎಲ್ಲಿಂದ ಬರ್ತಿದ್ಯಪ್ಪ? ಪಾಠಶಾಲೆಯಾ? ಅದೇ, ಗೋಧಿ ಅಂತ ಮುಖ್ಯ ಫಸಲ್ನ ಜೊತೆ ಕಡಲೆ, ಮೈಸೂರು ಬೇಳೆ, ಬಟಾಣಿ, ಎಳ್ಳು ಅಥವಾ ಸೂರ್ಯ ಪಡ್ಕೋಬೇಕು. ಎನ್ಎಫ್ಎಸ್ಎಂನ ಸಹಾಯ ಸತ್ಯ, ಪ್ರತಿ ಹೊಲಕ್ಕೂ ಉತ್ತಮ ನಿತ್ಯ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಫಸಲು ಸಮೃದ್ಧ ಕಾಕ. ಇದು ಸಮಗ್ರ ಪೋಷಣೆ ವ್ಯವಸ್ಥೆ ಫಲಾನು. ಹಂಗಂದ್ರೆ ಏನ್ ಕಾಕ? ಹಸಿರು ಗೊಬ್ಬರ ಜೊತೆಗೆ ಪ್ರತಿ ಎಕರೆಗೆ 40-20-20 ಕಿಲೋ ಪ್ರಮಾಣದಲ್ಲಿ ಎನ್ ಪಿ ಕೆ ಗೊಬ್ಬರ ಹಾಕಬೇಕು. ನನ್ ಮಾತು ಕೇಳಿ. ಮೀಟರ್ 33 ಸಸಿಗಳನ್ನಷ್ಟೇ ನೆಟ್ಟು ಸಮಗ್ರ ಕೀಟ ನಿಯಂತ್ರಣಕ್ಕೂ ಗಮನ ನೀಡಿದೆ. ಇದನ್ನ ನಾನು ಎಲ್ರಿಗೂ ಹೇಳ್ತೀನಿ. ಚಿನ್ನದಂತ ಮಾತು, ಸಣ್ಣ ಸಣ್ಣ ವಿಷಯ ಆದರೂ ಅದರ ಪ್ರಭಾವ ಪಾತ್ರ ಭಾರಿ. ದೂರವಾಣಿ ಸಂಖ್ಯೆ 1800-1800-1551 ಕರೆ ಮಾಡಿ. ಇಷ್ಟೊಂದು ಸಮೃದ್ಧ ಫಸಲು ಎಲ್ಲಿ ಬೆಳೆಯುತ್ತೆ? ಬೆಳೆಯುತ್ತೆ ಎಲ್ಲಿ? ಎನ್ಎಫ್ಎಸ್ಎಂನ ಸಹಾಯದಿಂದ ಕೃಷಿ ಮಾಡಲಾಗುತ್ತದೆ. ಸಲಹೆ ಪಡೆಯಿರಿ, ಜಮೀನಲ್ಲಿ ಇಳುವರಿ ಹೆಚ್ಚಿಸಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಮೀಪವಿರುವ ಕೃಷಿ ಅಧಿಕಾರಿ. ಕೃಷಿ ಸಂಬಂಧಿತ ಸಮಸ್ಯೆಗಳಿಗೆ 1800-1800-1551 ಕರೆ ಮಾಡಿ ಪರಿಹಾರ ಪಡೆಯಿರಿ. ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ. ಆಶಿಕ, ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು 9 ತಾರೀಕು ಯಾಕೆ ಗುರ್ತು ಮಾಡ್ಕೊಂಡಿದ್ಯಾ? ಅದ ಪ್ರಧಾನ ಮಂತ್ರಿ ಸುರಕ್ಷೆಯರಿಗೆ ಸಂಪೂರ್ಣ ತಪಾಸಣೆ ಮಾಡ್ತಾರಿ. ಆಮೇಕೆ 2 ಮತ್ತೆ 3 ತಿಂಗಳು ತಪಾಸಣೆ ಹೋಗೋದನ್ನ ತಪ್ಪಿಸ್ಬೇಡ. ಏನಾದ್ರೂ ತೊಂದರೆ ಇದ್ರೆ ಅದನ್ನೇ ಗುರುತಿಸಿ ವಿಶೇಷ ಗಮನ ಕೊಡ್ತಾರ್ರಿ. ನೆನಪಿಡಿ, ಪ್ರತಿ ತಿಂಗಳು 9 ತಾರೀಕು ಪ್ರಧಾನ ಮಂತ್ರಿಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ನಮ್ಮೆಲ್ಲ ಕೃಷಿಕ ಸಾರ. ನಂತರ ಸಮಗ್ರ ಕೃಷಿಯಲ್ಲಿನ ಅನುಭವಗಳು ಕುರಿತು ಚಿತ್ರದುರ್ಗ ತಾಲೂಕು ಜಂಪಣ್ಣ ನಾಯಕನ ಕೋಟೆ ಗ್ರಾಮದ ಕೃಷಿಕ ಜಿಪಿ ಅಶೋಕ್ ಅವರೊಂದಿಗೆ ಸಂದರ್ಶನ ಮತ್ತು ಜನಪದ ಗೀತೆಗಳನ್ನು ಕೇಳುವಿರಿ. ರೈತ ಬಾಂಧವರೇ ನಮಸ್ಕಾರ. ನಾನು ಡಾಕ್ಟರ್ ಎ.ವೈ. ಹೂಗಾರ್. ಈ ಕುರಿತು ಕೆಲವೊಂದು ಅಂಶಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ತಮಗೆಲ್ಲ ತಿಳಿದಿರೋ ಹಾಗೆ ಅನಾದಿ ಕಾಲದಿಂದಲೂ ಕೂಡ ಭಾರತದಲ್ಲಿ ಮುಖ್ಯವಾಗಿ ಕೃಷಿಯಲ್ಲಿ ನಾವು ಅದನ್ನು ವೈಜ್ಞಾನಿಕವಾಗಿ ಹೇಗೆ ಒಂದು ಅಧಿಕ ಉತ್ಪಾದನೆ ಮತ್ತು ಅಧಿಕ ಆರ್ಥಿಕತೆ ಹಾಗೂ ಸುಸ್ಥಿರತೆ ಮತ್ತು ಪರಿಸರ ಸ್ನೇಹಿಯಾಗಿ ಯಾವ ಬಯಸ್ತೇನೆ. ಮುಖ್ಯವಾಗಿ ನಾವು ಬೆಳೆ ಪದ್ಧತಿಯನ್ನು ಇಲ್ಲಿ ಅಳವಡಿಸಿಕೊಳ್ಬೇಕಾಗ್ತದೆ. ಬೆಳೆ ಪದ್ಧತಿ ಎಂದಾಗ ಯಾವ ಬೆಳೆ ಪದ್ಧತಿ? ಇಲ್ಲಿ ನಾವು ಆಯಾ ಪ್ರದೇಶಕ್ಕೆ ಅನುಗುಣವಾಗಿ, ಆಯಾ ಕಾಲಕ್ಕೆ ಅನುಗುಣವಾಗಿ ನಾವು ಆ ಬೆಳೆಯನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಅದು ಜೋಳ ಆಗಿರ್ಬೋದು ಅಥವಾ ಇನ್ನಿತರೆ ದ್ವಿದಳ ಧಾನ್ಯ ಪ್ರದೇಶದಲ್ಲಿ ದ್ವಿದಳ ಧಾನ್ಯ ಆಗಿರ್ಬೋದು. ಈ ರೀತಿಯಾಗಿ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಅಲ್ಲಿ ಬರತಕ್ಕಂಥ ಮುಖ್ಯ ಬೆಳೆಗಳಲ್ಲೇ ನಾವು ಬೆಳೆ ಒಂದು ಎಕರೆ ಪ್ರದೇಶದಲ್ಲಿ ಅಳವಡಿಸಿಕೊಂಡಿದ್ರೆ ಅದರಲ್ಲಿ 50% ಭಾಗವನ್ನು ನಾವು ಈ ಬೆಳೆಗೆ ಮೀಸಲಾಗಿ ಇಡಬೇಕಾಗ್ತದೆ. ಇನ್ನಿತರ ಬೆಳೆಗಳು ಯಾವ ಅಂತ ತಾವು ಕೇಳಬಹುದು. ಬೆಳೆಬೇಕು, ಅಲ್ಲದೆ ಇದರ ಜೊತೆಗೆ ಹೂವು ಬೆಳೆಗಳನ್ನು ಕೂಡ ನಾವು ಇಲ್ಲಿ ಬೆಳೆಯಬಹುದು. ಆಯಾ ತರಕಾರಿಗಳು ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಮತ್ತು ಅಲ್ಲಿಯ ಜನರ ಒಂದು ಆದ್ಯತೆ ಮೇಲುವ ತೆಂಗನ್ನು ನಾವು ಇಲ್ಲಿ ಬೆಳೆಯಬಹುದು ಅಥವಾ ಜೊತೆಯಾಗಿ ಕೂಡ ನಾವು ಬೆಳಿಬೇಕಾಗ್ತದೆ. ನಾವು ಉತ್ತಮವಾದ ಆದಾಯವನ್ನು ಪಡೆಯಲಿಕ್ಕೆ ಈ ಅಂಶಗಳು ಕಾರಣವಾಗ್ತದೆ. ಜೊತೆಗೆ 10% ಭಾಗದಲ್ಲಿ ನಾವು ಹಣ್ಣಿನ ಬೆಳೆಗಳನ್ನು ಬೆಳೆದರೆ ಒಳ್ಳೆಯದು. ಹಣ್ಣು ಅಂದಾಗ ಇಲ್ಲಿ ನಾವು ಹೆಚ್ಚಾಗಿ ಈ ನೀರಾವರಿ ಪ್ರದೇಶದಲ್ಲಿ ನಾವೇನ್ ಮಾಡ್ತೇವೆ, ಬಾಳೆಯನ್ನ ಬೆಳಿತೇವೆ. ಅದರಲ್ಲಿ ಕೂಡ ಏಲಕ್ಕಿ ಬಾಳೆ ಉತ್ತಮ ಆದಾಯ ತರತಕ್ಕಂತ ಬೆಳೆ. ಜೊತೆಗೆ ಪಪ್ಪಾಯವನ್ನು ಕೂಡ ತಾವು ಬೆಳೆಯಬಹುದು. ಸಮಗ್ರ ಕೃಷಿ ಪದ್ಧತಿಯಲ್ಲಿ ಹೈನುಗಾರಿಕೆಯನ್ನು ಕೂಡ ಅಳವಡಿಸಿಕೊಂಡಿರ್ತೇವೆ. ಸೊ ಹೀಗಾಗಿ ದನಕರುಗಳಿಗೆ ಮೇವು ಕೂಡ ಅಥವಾ ಮೇವಿನ ಅವಶ್ಯಕತೆ ಕೂಡ ಇರುತ್ತೆ. ಹೀಗಾಗಿ 3% ಭಾಗದಲ್ಲಿ ನಾವು ಮೇವಿನ ಬೆಳೆಗಳನ್ನು ಬೆಳಿಬೇಕಾಗ್ತದೆ. ತೇಗ ಇರ್ಬೋದು ಅಥವಾ ಸಿಲ್ವರ್ ಓಕ್ ಇರ್ಬೋದು, ಇನ್ನಿತರ ಕಾಡು ಮರಗಳನ್ನು ನಾವು ಏಳರಷ್ಟು ಭಾಗದಲ್ಲಿ ನಾವು ಸಮಗ್ರ ಕೃಷಿಗೆ ಸಂಬಂಧಿತ ಕಟ್ಟಡಗಳಿಗಾಗಿ ಮೀಸಲಿಡಬೇಕಾಗ್ತದೆ. ಕಟ್ಟಡ ಅಂದ್ರೆ ಏನು, ಅಲ್ಲಿ ನಿಮಗೆ ಕುರಿ ಸಾಕಾಣಿಕಾ ಕೇಂದ್ರ ಬರಬಹುದು, ಹೈನುಗಾರಿಕಾ ಕೇಂದ್ರ ಬರಬಹುದು, ಎರೆಹುಳು ಬೇಸಾಯದ ಒಂದು ತೊಟ್ಟಿ ಬರಬಹುದು, ಅಜೋಲ್ಲಾ ತೊಟ್ಟಿ ಬರಬಹುದು, ಕಾಂಪೋಸ್ಟ್ ತೊಟ್ಟಿ ಕೇಂದ್ರ ಕತ್ತಲಗೆರೆ. ಇಲ್ಲಿ ದೂರವಾಣಿ ಸಂಖ್ಯೆ 9808020204, ಇಲ್ಲಿ ಸಂಪರ್ಕಿಸಬಹುದು. ಧನ್ಯವಾದಗಳು. ಸಿದ್ದಣ್ಣ, ನಿಮ್ಮ ಬ್ಯಾಂಕ್ ಅಥವಾ ಎನ್ಬಿಎಫ್ಸಿ ವಿರುದ್ಧ ಕೇಂದ್ರಕ್ಕೆ ಕರೆ ಮಾಡಿ ದೂರು ದಾಖಲಿಸಿ. ಇಶ್ಯೂಡ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಬೈ ಫೆಡರಲ್ ಬ್ಯಾಂಕ್, ಯೋರ್ ಪರ್ಫೆಕ್ಟ್ ಬ್ಯಾಂಕಿಂಗ್ ಪಾರ್ಟ್ನರ್. ಈಗ ಅಶೋಕ್ ಅವರೊಂದಿಗೆ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ಮಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಚಿತ್ರದುರ್ಗ ತಾಲೂಕಿನ ಜೇನ್ಕೋಟೆ ಗ್ರಾಮದ ಕೃಷಿಕರಾದಂತಹ ಜಿಪಿ ಅಶೋಕ್ ಅವ್ರನ್ನ ಮಾತಾಡಿಸ್ತಾ ಇದೀವಿ. ಅವರು ಸಮಗ್ರ ಕೃಷಿಯಲ್ಲಿ ಯಾವ ಯಾವ ಬೆಳೆಗಳನ್ನ ಬೆಳೆದ. ನಮಸ್ತೆ ಸರ್. ಅಶೋಕ್ ಅವರು ಹೇಳಿ, ಈಗ ನೀವೇನು ವಿದ್ಯಾಭ್ಯಾಸ ಮಾಡಿಕೊಂಡಿದ್ದೀರಾ? MBA ಆಗಿದೆ ಸರ್. MBA ಇನ್ ಮಾರ್ಕೆಟಿಂಗ್ ಆಗಿದೆ. ಬಿಸ್ನೆಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ, 4 years ವರ್ಕ್ ಮಾಡಿದೀನಿ. ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಂದ್ಬಿಟ್ಟು ನಮ್ಮ ತಂದೆ ಅವರೆಲ್ಲ ಯಾವ್ದು ಇಷ್ಟ ಅನ್ಸುತ್ತೋ ಅದನ್ನ ಮಾಡೋಣ ಅಂತ ಈ ಕೊರೋನಾ ಬಂದಾಗಿಕ್ಕೂ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ದಿಢೀರ್ನೆ ಈ ಕೃಷಿ ವೃತ್ತಿ ಬಂದಾಗ ಅಂದ್ರೆ ನಿಮ್ಮ ಮನೆಯಲ್ಲಿ ನಿಮಗೆ ಯಾವ ರೀತಿ ಸಹಕಾರ ಸಿಕ್ತು ಈ ಕೃಷಿಯಲ್ಲಿ? ಮನೆಯಲ್ಲಿ ಯಾವ್ದೇ ರೀತಿ ಸಹಕಾರ ಅಂತಂದ್ರೆ ಯಾರು ಸುತ್ತಿ ಏನಕ್ಕೆ ಅಂತಾರೆ. ಇಂದಿನ ಕೃಷಿ ಅಳವಡಿಸ್ಕೊಂಡ್ರೆ ಎಲ್ಲರೂ ಕೂಡ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಹೊಸ ನ್ಯೂ ಟೆಕ್ ವರ್ಷ ಇವಾಗ ಒಂದೇ ಬೆಳೆ ಬೆಳೀತಾ ಇದ್ರೆ ಏನಾಗುತ್ತೆ, ನಾವು ಅದೇ ಬೆಳೆ ಬೆಳೀತಾ ಇದ್ರೆ ಭೂಮಿಯ ಸಾಯಲಲ್ಲೂ ಡೆವಲಪ್ಮೆಂಟ್ ಇದ್ರೆ ಫಲವತ್ತಾಗಿರುತ್ತೆ, ನಾವು ಆದಾಯನೂ ಗಳಿಸ್ಕೋಬಹುದು. ಬರೀ ಏಕ ಬೆಳೆ ಪದ್ಧತಿಯಲ್ಲೇ ಮಾಡ್ಕೊಂತ ಹೋಗ್ತಾ ಇದ್ರೆ ಏನಾಗುತ್ತಪ್ಪ ಅಂದ್ರೆ ಈ ಲಾಸಸ್ ಚಾನ್ಸಸ್ ಇರುತ್ತೆ. ಈ ಲಾಸಸ್ಗೋಸ್ಕರನೇ ಅವ್ರು ಈ ಕೃಷಿಯಲ್ಲಿ ಏನು ಬರಲ್ಲ, ನೀವು ಆರಾಮಾಗಿ ಬೆಂಗಳೂರಲ್ಲೇ ಇರಬಹುದು, ಲೈಫಲ್ಲಿ ಕೃಷಿಯಲ್ಲಿ ಏನಾದರೂ ಚೇಂಜಸ್ ಮಾಡಿಕೊಂಡ್ರೆ ನಾವು ಏನಾದರೂ ಚೇಂಜಸ್ ಮಾಡಿ ತೋರಿಸಬಹುದು ಅಂತ ಇಲ್ಲಿ ಕೃಷಿಯಲ್ಲಿ ನನ್ನ ಒಂದು ಅನಿಸಿಕೆ. ಈಗ ಕೃಷಿಯಲ್ಲಿ ಹೊಸ ಒಂದು ಆಧುನಿಕ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ನಾವು ಕೃಷಿ ಮಾಡಬೇಕು ಅಂತಂತಂದ್ರೆ ಈ ಉಳುವೆ ಮಾಡ್ತಕ್ಕಂಥ ವಸ್ತುಗಳಾಗಿರ್ಬೋದು, ವಿಧ ರೀತಿ ಅಂತ ಇರತಕ್ಕಂಥ ಸಸ್ಯಗಳ ಬೆಳವಣಿಗೆ ಆಗಿರ್ಬೋದು. ಇವಾಗ ಸಪೋಸ್ ಎಕ್ಸಾಂಪಲ್, ನಮ್ಮ ಪೂರ್ವಜರು ನಾವು ಚಿಕ್ಕವರಾದಂಗಿಲ್ಕು ನಮ್ಮ ತಾತವರು ಅವರೆಲ್ಲ ತೋಟ ಕಟ್ಟಿರೋದ್ರ ಅಡಿಕೆ ತೆಂಗು ಬಳ್ಳಿ ಈ ತರ ಮೂರ್ ಬೆಳೆನ ಮಾಡ್ಕೊಂಡಿದ್ದಾರೆ ಅವರು. ತೆಂಗು ವರ್ಷಕ್ಕೆ 2 ಸಲ ಅದೇ ಬೇರೆ ಬೇರೆ ಬೆಳೆ ಸಮಗ್ರವಾಗಿ ಬೆಳೆದ್ರಿಂದ ಅವ್ರಿಗೆ ವರ್ಷ ಪೂರ್ತಿ ಇನ್ಕಮ್ ಬರುತ್ತೆ. ಈ ತರ ಹೊಸ ವಿಧಾನಗಳನ್ನ ಮಾಡ್ಕೋಬಹುದು. ಮತ್ತೆ ಹೊಸ ಮಿಷಿನರೀಸ್ ಇಕ್ವಿಪ್ಮೆಂಟ್ ನ ಯೂಸ್ ಮಾಡಿಕೊಂಡು ನಾವು ಬಹಳ ದಿನಗಟ್ಟಲೆ ಉಳುವೆ ಒಂದು 30 ಎಕರೆ ಇದೆ ಸರ್. ಈಗ 30 ಎಕರೆಯಲ್ಲಿ ಎಷ್ಟು ಎಕರೆ ನೀರಾವರಿ ಮಾಡಿದ್ರ? 30 ಎಕರೆಯಲ್ಲಿ ಒಂದು 10 ಎಕರೆ ನೀರಾವರಿ ಮಾಡಿದೀವಿ ಸರ್. ಇನ್ನ ಒಂದು 20 ಎಕರೆನ ಬೆದ್ಲು ಮಾಡಿದೀವಿ. ಅದಕ್ಕೆ ನಾವು ಕಡಲೆ ಬೆಳಿತೀವಿ, ಸೂರ್ಯಕಾಂತೆ, ತೊಗರಿ ಎಲ್ಲ ನಮ್ಮಲ್ಲಿಲ್ಲ. ನಮ್ದು ಬಂದ್ಬಿಟ್ಟು ಕಪ್ಪು ಸಾಯಿಲು, ಎರೆನೆಲ ಅಂತ ಕರೀತಾರೆ, ಆ ತರ ಬರುತ್ತೆ. ಮತ್ತೆ ಮುಂಗಾರಿಯಲ್ಲಿ ಅಷ್ಟಕ್ಕೊಂದು ಮಳೆನೂ ನಮಗೆ ಕಮೆಂಟ್ಸ್ ಆಗಲ್ಲ ಅಂದ್ರೆ ಬರೋದಿಲ್ಲ. ಹಂಗಾಗಿ ನಾವು ಕಡಲೆ ಸೂರ್ಯಕಾಂತಿ ಈ ತರ ಇಲ್ಲ ಸರ್. ಏನು ಖುಷ್ಕಿ ಭೂಮಿಯಲ್ಲಿ ಏನು ಹಾಕಿಲ್ಲ. ಏನಕ್ಕಂತಂದ್ರೆ ಒಂದು ವರ್ಷ ಬರುತ್ತೆ, ಇಲ್ಲ ಅತಿ ಮಳೆಯಾಗಿ ಬೆಳೆ ಹಾಳಾಗೋಗುತ್ತೆ. ಅದಕ್ಕೋಸ್ಕರ ಒಂದ್ ಸ್ವಲ್ಪ ಲೇಟಾಗಿ ಹಿಂಗಾರಿಯಲ್ಲೇ ಮಾಡ್ಕೊಂಡು ಬೆಟರ್. ನಮ್ಮ ಹೊಲ ಪ್ರಿಪರೇಷನ್ ಮಾಡ್ಕೋಬಹುದು. ಒಂದೇ ಸಲ ವರ್ಷಕ್ಕೆ 2 ಬೆಳೆ ಇಟ್ಕೊಂತ ಹೋದಂಗೆಲ್ಲ ಏನಾಗುತ್ತಪ್ಪ ಅಂದ್ರೆ ಭೂಮಿಯ ಫಲವತ್ತತೆನೂ ಕಡಿಮೆ ಆಗುತ್ತೆ. ಸೂರ್ಯನ ಕಿರಣಗಳಿಗೆಲ್ಲ ಮಂಡಳ ಒಂದೇ ಬೆಳೆ ಹಾಕ್ಬಿಟ್ರೆ ಅಲ್ಲಿ ಚೆನ್ನಾಗಿ ಇಳುವರಿನೂ ಬರುತ್ತೆ. ಎಷ್ಟು ಎಕರೆ ಒಳಗಡೆ ಹಾಕಿದ್ರ ಹಿಂಗಾರಿ ಕಡಲೆ? ಒಂದು 21 ಎಕರೆಗೆ ಹಾಕಿದೀವಿ. ಈಗ ಬೀಜ ಎಲ್ಲಿ ತಂದ್ರ, ಯಾವ ರೀತಿ ಬಿತ್ತನೆ ಮಾಡಿದ್ರ, ಏನೇನ್ ಅದಕ್ಕೆಲ್ಲ ಗೊಬ್ಬರಗಳನ್ನ ಕೊಟ್ರ? ಗೊಬ್ಬರ ಬೀಜ ಸಿಗುತ್ತೆ, ಅದನ್ನೇ ಯೂಸ್ ಮಾಡ್ಕೊಂಡಿದೀವಿ. ಈಗ ಬಿತ್ತನೆ ಮಾಡಿ ಎಷ್ಟು ದಿನ ಆಯ್ತು ನೀವು ಕಡಲೆಯನ್ನ ಬಿತ್ತನೆ ಮಾಡಿ? ಇವಾಗ ಆಲ್ರೆಡಿ ಈ ತರ ಏನು ಕಂಡು ಬಂದಿಲ್ಲ? ಇಲ್ಲ ಏನು ಕಂಡು ಬಂದಿಲ್ಲ. ಅದು 20 ದಿವಸದೊಳಗೆ ಒಂದು ಔಷಧಿ ಅಂತ ಹೊಡಿಬೇಕು. ಈ ಮೋಡ ಮುಚ್ಕೊ ನೋಡ್ಕೊಂಡ್ರೆ ರೋಗ ಇಲ್ಲ ಅಂದ್ರೆ ಮಾಡಕ್ ಹೋಗಲ್ಲ. ರೋಗ ಏನಾದ್ರೂ ಹುಳ ಅಲ್ಲಿ ಎಲೆ ತಿಂತಾ ಇದೆ ಅಂತಂದ್ರೆ ಮಾತ್ರ ಮಾಡ್ತೀವಿ. ಈಗ ನೀರಾವರಿ ಅಂತಂದ್ರೆ 10 ಎಕರೆ ಇದೆ ಅಂತ ಹೇಳಿದ್ರ, 10 ಎಕರೆ ನೀರಾವರಿಯಲ್ಲಿ ಏನೇನು ಬೆಳೀತಾ ಇದ್ರ? ನಾನು ಈರುಳ್ಳಿ ಬೆಳಿತೀನಿ, ಶ್ರೀಗಂಧ ಹಾಕಿದೀನಿ, ಮತ್ತೆ ಅಡಿಕೆ ಗಿಡ ಹಾಕಿದೀನಿ, ಎಲೆ ಬಳ್ಳಿನೂ ಹಾಕಿದೀವಿ. ಬೇರೆ ತೋಟನೂ ಇದೆ ಅಲ್ಲಿ, ಎಲೆ ಬಳ್ಳಿ ಅಡಿಕೆ ತೆಂಗು ಪ್ಲಸ್ ಮುಂಗಾರಿ ಟೈಮಲ್ಲಿ ಈರುಳ್ಳಿನೂ ಹಾಕ್ತೀನಿ ಅದು ಸೆಂಟ್ರ್ ಅಲ್ಲಿ. ಈಗ ಈ ವರ್ಷದ ಮಟ್ಟಿಗೆ ಈರುಳ್ಳಿ ಬೆಳೆ ಯಾವ ರೀತಿ ನಿಮಗೆ ಆದಾಯ? ಹಂಗಾಗಿ ಮಳೆ ಸ್ಟಾರ್ಟ್ ಅಪ್ ಆಗನಿನ ಹೊತ್ತಿಗೆ ಸ್ವಲ್ಪ ಬೇಗನೆ ಕಿತ್ಕೊಂಡೆ ನಾನು, ಅಂದ್ರೆ ಕಟಾವ್ ಮಾಡ್ಕೊಂಡೆ. ಒಂದ್ 50% ನಾನು ಬಂದ್ಬಿಟ್ಟು ಮಹಾರಾಷ್ಟ್ರದ N56 ಅಂತ ಇದೆ, ನಾಸಿಕ್ ಲಾಲ್ ಅಂತೇಳಿ ಬೀಜ, ಅಲ್ಲಿಂದ ತರಿಸ್ಕೊಂಡಿದ್ದೆ ನಾನು ಬೀಜ. ಅಂದ್ರೆ ಮೀನ್ಸ್ ಅಂತಂದ್ರೆ ಬೇರೆ ಕಡೆಯಿಂದ ಬರೋ ಬೀಜ ಆದ್ರೆ ಅಲ್ಲಿರೋ ಸಾಯಿಲಿಗೆ ಒಂಥರ. ಈಗ ಮೇ ತಿಂಗಳಲ್ಲೇ ನೀವು ಏನ್ ಮಳೆ ಹಸಿಗೆ ಎಲ್ಲ ಚೆಲ್ಲಿದ್ರೆ ಬೀಜ ಏನ್ ನೀರ್ ಕಟ್ಟೆಲ್ಲ ಚೆಲ್ಲಿ ಬೀಜ ಮಾಡ್ಕೊಂಡು ಚೆನ್ನಾಗಿ ಒಣಗಿಸಿಟ್ಕೊಂಡು ಅದಾದ್ಮೇಲೆ May 1st ಇಲ್ಲ May 5th ನಾವು ಸ್ಟಾರ್ಟ್ ಅಪ್ ಮಾಡ್ತೀವಿ. ಬಿತ್ತದೆ ಮಳೆ ಬಂತು, ಹಂಗಾಗಿ ಚೆನ್ನಾಗಿ ಜರ್ಮಿನೇಷನ್ ಆಯ್ತು. ಅವಾಗ ನೀರ್ ಹಾಯ್ಸಕ್ ಹೋಗ್ಲಿಲ್ಲ ನೀವು? ಇಲ್ಲ, ನೀರೇನು ಹಾಯ್ಸಕ್ ಹೋಗ್ಲಿಲ್ಲ. ಹೀಗೆ ಅಂದ್ರೆ ಬೀಜ ಬಿತ್ತನೆಗೆ ಮುಂಚೆ ಅಂದ್ರೆ ಚೆಲ್ಲದಕ್ಕಿಂತ ಮುಂಚಿತವಾಗಿ ಈ ಕೊಟ್ಟಿಗೆ ಗೊಬ್ಬರ ಈ ತರ ಕೊಡ್ಲಿಲ್ವಾ ನೀವು? ಕೊಟ್ಟಿಗೆ ಗೊಬ್ಬರನ ಕೊಟ್ಟಿಲ್ಲ ಸರ್, ಹೆಚ್ಚಲಿ ನಾನು ಸ್ವಲ್ಪ ಕೆರೆಯಲ್ಲಿ ಮಣ್ಣಂತ ಉಡಿಸಿದ್ದೆ, ಹಂಗಾಗಿ ಅದು ಅದೇ ರಿಕವರಿ ಆಗುತ್ತೆ ಅಂತ ಚೆನ್ನಾಗಿ ಬೇಸಾಯ ಬೇರೆ ಮಾಡಿ. ಬೀಜ ಚೆಲ್ಬೇಕಂದ್ರೆ ಮಣ್ಣೆಲ್ಲ ನುಸಿ ಮಣ್ಣು ಇರ್ಬೇಕಲ್ವಾ? ಹೌದೌದು, ಈಗ ಸಣ್ಣ ಎಂಡೆ ಸಮೇತ ಇರಬಾರ್ದು, ಹುಡಿ ಎಂಡೆ ಅಂತ ಆ ತರನೇ ಇರಬಾರ್ದು. ತುಂಬಾ ಚೆನ್ನಾಗಿತ್ತು, ಬಿತ್ತನೆ ಮಾಡೋದಕ್ಕೆ ಸಿದ್ಧವಾಗಿರ್ತಕ್ಕಂಥ ಭೂಮಿ ತರ ಇದು ಮಾಡ್ಕೊಂಡಿದ್ದೆ ನಾನು. ಈಗ ಭೂಮಿ ಸಾಕಷ್ಟು ಮಣ್ಣು ಕೊಟ್ಟಿದ್ರೆ, ಕೆರೆ ಮಣ್ಣು ಜೊತೆಗೆ ರಾಸಾಯನಿಕ ಗೊಬ್ಬರ ಯಾವ್ದು ಕೊಟ್ರಿ ಅಲ್ಲ? ಪ್ರಥಮವಾಗಿ ಭೂಮಿಗೆ ಬೀಜ ಹಾಕೋದಕ್ಕಿಂತ ಮುಂಚೆಲೆ ಎಳ್ಕೊಳೋದಕ್ಕಾದ್ರೂ ಸ್ವಲ್ಪ ಸಹಾಯ ಮಾಡಲಿ ಅಂತೇಳಿ ಒಂದ್ ಎರಡು ಎಕರೆಗೆ ಎರಡು ಪಾಕೆಟ್ ಅನ್ನ ಕೊಟ್ಟಿದ್ದೆ ನಾನು ಅಷ್ಟೇ. ಅದನ್ನ ಬಿಟ್ಟರೆ ನೇನು ಬೇರೆ ಬೀಜ ಅಂತಂದ್ರೆ ಎಲ್ಲ ಚೆಲ್ಲ ನಿಮಗೆ ಬರುತ್ತೆ ಅಲ್ಲ, ಯಾವ ತರ ಇಡ್ತೋ ಚೆಲ್ಬೇಕಂತೇಳಿ? ಚೆಲ್ಲರು ಇದಾರೆ, ಅವ್ರ ಹತ್ರನೂ ಚೆಲ್ಸಿಲ್ಲ, ಈ ಪ್ರಾಕ್ಟೀಸ್ ಆಗಚ್ಚಿಲ್ಲ ಅಂತೇಳಿ ಚೆಲ್ಲಿದೆ. ಚೆನ್ನಾಗೂ ಹುಟ್ಟಿತ್ತು, ಚೆನ್ನಾಗೂ ಗೆಡ್ಡೆ ಬಂತು, ಅದು ಮಾರ್ಕೆಟ್ಗೆ ಹೋಯ್ತು, ಚೆನ್ನಾಗೂ ಇತ್ತು. ಅದನ್ನೇ ಮಾಡ್ಬಿಡ್ತೀವಿ. ಜೂನ್ ಅಲ್ಲಿ ಮುಂಗಾರು ಕಮೆನ್ಸ್ ಆಗುತ್ತೆ, ನಮಗೆ ಮೋಡ ಮುಖವಿದ ವಾತಾವರಣ ಇರುತ್ತೆ. ಅದು 10-15 ದಿವಸಗಟ್ಟಲೆ ಹಿಡಿತು ಅಂತಂದ್ರೆ ಫಂಗಸ್ ಆಲ್ರೆಡಿ ಭೂಮಿಯಲ್ಲೇ ಸ್ಟಾರ್ಟ್ ಆಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ನಾವು ಬೇಸಿಕಲಿ ಪ್ರಥಮ ತಡೆಯುತ್ತೆ, ಅವಾಯ್ಡ್ ಮಾಡುತ್ತೆ ಫಂಗಸ್ ಆಗನ್ನ. 15 ದಿವಸ ಮೋಡ ಮುಚ್ಕೊಂಡು ಆದ್ಮೇಲೆ ಏನಾದ್ರೂ ಬಿಸಿಲು ಕಾಯ್ತು ಅಂದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ. ಅದೇ ತರ ಮಳೆ ಬರೋದು ಹೋಗೋದು, ಮಳೆ ಬರೋದು ಹೋಗೋದು, ಮೋಡ ಮುಚ್ಕೊಂಡು ಆಗ್ತಿತ್ತು ಅಂದ್ರೆ ಅದು ಅಪ್ಟು ಕಟಾವುವರೆಗೂ ಬರುತ್ತೆ. ಡೌನಿಂಗ್ಲಲ್ಲಿ 90% ಅಲ್ಲ 100% ಈರುಳ್ಳಿ ವೇಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗ್ಬಿಟ್ಟು ಮೋಡ ಮುಚ್ಕೊಂಡ ತಕ್ಷಣ ಅನುಭವಕ್ಕೆ ತಕ್ಕಂತೆ ಮಾಡ್ಕೊಂತ ಹೋಗ್ಬೇಕು. ಅಂದ್ರೆ ಈ ವರ್ಷ ಸಾಕಷ್ಟು ಮಳೆಗಾಲ ಆಯ್ತು ಅಂದ್ರೆ ಸಾಕಷ್ಟು ಜನ ರೈತರು ಈರುಳ್ಳಿಯಲ್ಲಿ ಲಾಸ್ ಕಂಡಿದ್ದಾರೆ. ಸಾಕಷ್ಟು ನೀವು ಒಂದು ಸ್ವಲ್ಪ ಮಟ್ಟಿಗೆ ಒಂದು 50% ಆದ್ರೆ ಬೆಳೆದ್ರೆ ನೀವು ನಮ್ಮೂರಲ್ಲೇ 100-100% ಲಾಸ್ ಅನುಭವಿಸಿದ್ದಾರೆ. ಈರುಳ್ಳಿ ಬೆಳೆದು 500 ಪ್ಯಾಕೆಟ್ ಕಣದಲ್ಲಿ ಬಂದಿದ್ದು ನಾನು ಸ್ಟಾಕ್ ಮಾಡ್ಕೊಂಡು ಕಟಾವ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇದು ಮುಂಗಾರಿ ಪರವು ಗಾಳಿ ಬೀಳಿಸುತ್ತಲ್ವಾ, ಅದು ತುಂಬಾ ಕೋಲ್ಡ್ ಇರುತ್ತೆ. ಮಗೆ ಮಳೆ ಆದ್ಮೇಲೆ ನಮಗೆ ಮೂಡ್ಲು ಗಾಳಿ ತಿರ್ಕೋಬೇಕು, ಅಂದ್ರೆ ಅಲ್ಲಿಂದ ವೆದರ್ ಹೀಟ್ ಇರುತ್ತೆ, ಅವಾಗ ಗೆಡ್ಡೆಗೆ ಯಾವ್ದೇ ರೀತಿ ಪ್ರಾಬ್ಲಮ್ ಆಗಲ್ಲ, ಅಲ್ಲಿ ಸ್ಟಾಪ್ ಆಗ್ಬಿಡ್ತಿ. ಈ ವರ್ಷ ಹೆಂಗಾಯ್ತು ಅಂತಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಪ್ರೆಸೆಂಟ್ ಇಲ್ಲೇವರೆಗೂ ಪಡುವುದಗಳಿ ಬಿಸ್ತಾನೆ ಇದೆ. ಇದು ತನುಗಳಿ ಬಿಸ್ತಾಗ ಏನಾಗುತ್ತಪ್ಪ ಅಂತಂದ್ರೆ ಆಲ್ರೆಡಿ ಒಳಗಡೆ ಸೇರ್ಕೊಂಡ್ಬಿಟ್ಟಿರುತ್ತೆ, ಆ ತನು ಬಿಸ್ತಾಗ ಏನಾಗುತ್ತೆ ಗೆಡ್ಡೆ ಡ್ಯಾಮೇಜ್ ಬರೋಕೆ ಸ್ಟಾರ್ಟ್ ಆಗುತ್ತೆ. ಈಗೆಲ್ಲ ಈರುಳ್ಳಿ ಒಂದು ಕೃಷಿಯಲ್ಲಿ ಕಳೆಗಳ ಕಳೆನಾಶಕ ಹೊಡೆದ್ಬಿಟ್ರೆ ಏನಾಗುತ್ತೆ ಅಂತಂದ್ರೆ ಓವರ್ ಆಲ್ ಗ್ರೋತ್ ಅಲ್ಲಿ 90-115 ಡೆವಲಪ್ಮೆಂಟ್ ಪುಷ್ಟಿಯಾಗಿ ಬರೋದೇ ಸ್ವಲ್ಪ ಕಡಿಮೆ ಆಗ್ಬಿಡುತ್ತೆ ಬೆಳವಣಿಗೆ. ಅದಕ್ಕೋಸ್ಕರ ನಾನು ಜನಗಳ ಕೈಯಲ್ಲೇ ಅಂದ್ರೆ ಕೂಲಿಯರ್ ಕೈಯಲ್ಲೇ ಕಳೆ ಕೀಳೋರ ಅಭಾವ ಇದ್ದಂತ ಸ್ಥಳಗಳಲ್ಲಿ ಈ ಕಳೆನಾಶಕ ಉತ್ತಮನೇ, ಬಟ್ ಆದ್ರೂ ಅದು ಪೈರಿಗೆ ಪ್ರಭಾವ ಬೀರುತ್ತೆ, ಮಣ್ಣಿನ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ. ಹೌದೌದು ಬೀಳುತ್ತೆ. ಒಂದು 50% ಆದ್ರೂ ಗುಣಮಟ್ಟದ ಒಂದು ಗಡ್ಡೆಗಳನ್ನ ಬೆಳೆದಿವೆ ಅಂತ. ಹೌದೌದು. ಎಲ್ಲಿಗೆ ಮಾರಾಟ ಮಾಡಿದ್ರ, ಏನ್ ನಿಮ್ಗೆ ರೇಟ್ ಸಿಕ್ತು ಪ್ರತಿ ಕ್ವಿಂಟಲ್ಗೆ? ಸರ್ ಅದು ಈರುಳ್ಳಿನ ಇಲ್ಲೆಲ್ಲ ಐಟಮ್ ಮಾಡ್ಕೊಂಡು ಬೆಂಗಳೂರಿಗೆ ಹಾಕೊಂಡಿದ್ವಿ ನಾವು, ಬೆಂಗಳೂರು ಯಶವಂತಪುರ ಮಾರ್ಕೆಟ್ ಹಾಕೊಂಡಿದ್ವಿ. 1,000, 1,100, 1,300 ಒಂದೂವರೆ ಸಾವಿರದವರೆಗೂ ಮಾರಾಟ. ಗಿಡಕ್ಕೆ ಬಂತಾ ಇರತ್ತೆ, ಮಾರ್ಕೆಟ್ಗೆ ಹೋಗ್ತಾ ಇರೋದ್ರಿಂದ ಅವ್ರು ಎಕ್ಸ್ಪೋರ್ಟ್ ಎಲ್ಲೂ ಮಾಡೋದಕ್ಕಾಗಲ್ಲ. ಖರೀದಿದಾರರು ಬಂದ್ಬಿಟ್ಟು ಇದನ್ನ ಡ್ಯಾಮೇಜ್ ಮಾಲ್ನ ವಾರಗಟ್ಟಲೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೂ ಆಗಲ್ಲ, ಹಂಗಾಗಿ ಅವ್ರೂ ಖರೀದಿದಾರರು ಕಮ್ಮಿ ಆಗಿದ್ದಾರೆ. ಪೂನಾ ಮಹಾರಾಷ್ಟ್ರ ಅಂತ ಅನ್ಕೊಂಡಿದ್ರೆ? ಇಲ್ಲ ಸರ್, ನಂದು ಆಕ್ಚುಲಿ ಪ್ಲಾನಿಂಗ್ ಇರೋದು ಅಂತಂದ್ರೆ ನಿಯೋಜನೆ ಮಾಡ್ಕೊಂಡಿರೋದು ಏನಂದ್ರೆ ಒಂದೇ ಬೆಳೆನ ನೀಡಲ್ಲ. ಒಂದ್ ಎಕರೆನ ಎಕ್ಸಾಂಪಲ್ ತಗೊಂಡ್ರೆ, ಎಕ್ಸಾಂಪಲ್ ನಾನು ಮುಂಗಾರಿಯಲ್ಲಿ ಈರುಳ್ಳಿ ಬೆಳ್ಕೊಂಡಿದ್ದೆ ಅಂತಂದ್ರೆ ಆ ನೆಲಕ್ಕೆ ಮತ್ತೆ ಇರುತ್ತೆ. ಮುಂಗಾರಿಯಲ್ಲಿ ಏನ್ ನಾವು ಹಾಕಿ ಎಲ್ಲ ಫಂಗಸ್ ಕ್ರಿಯೇಟ್ ಆಗಿರುತ್ತೋ ಅದ ಹಂಗೆ ಭೂಮಿಯಲ್ಲಿ ಸೇರ್ಕೊಂಡಿರುತ್ತೆ. ಪದೇ ಪದೇ ಒಂದೇ ಬೆಳೆ ಹಾಕಿದ್ರೆ ಇಳುವರಿನೂ ಬರಲ್ಲ, ಇಳುವರಿನೂ ಬರಲ್ಲ. ಮತ್ತೆ ನಾವಾಗೆ ನಾವು ಅದನ್ನ ಭೂಮಿಯ ಫಲವತ್ತತೆನ ಅದನ್ನ ರೋಗಗ್ರಸ್ತ ಮಾಡೋದಕ್ಕೆ ನಾವೇ ಕಾರಣ ಆಗ್ತೀವಿ. ಈಗ ಗಂಧದ ಒಂದು ಸಸಿ ತಂದು ನಾಟಿ ಮಾಡಿದ್ವಿ ಅಂತ ಹೇಳಿದ್ರ, ಗಂಧದ ಸಸಿ ಅಂತಂದ್ರೆ ಎಷ್ಟು ನಾಟಿ ಮಾಡಿದ್ರ? ಎಲ್ಲ ಫುಲ್ ನಂದು ಬಂದ್ಬಿಟ್ಟು ಸ್ವಲ್ಪ ಕಟ್ಟೆನೆಲ ಅಂದ್ರೆ ಕಟ್ಟೆನೆಲ ಅಂದ್ರೆ ಗೊತ್ತಲ್ಲ, ತುಂಬಾ ಬಹಳ ತಗೊಂಬಂದ ಆಗ್ತದೆ. ಚೆನ್ನಾಗೂ ಬಂತು ಗಿಡ ಎಲ್ಲ ಫುಲ್ ಒಂದ್ 5-6 ವರೆಗೂ ಬಂತು. ಆ ವರ್ಷ 2 ಸಿಕ್ಕಾಪಟ್ಲೆ ಮಳೆ ಆಗ್ಬಿಡ್ತು. ಹಂಗಾಗ್ಬಿಟ್ಟು ಈ ಅರಣ್ಯ ಇಲಾಖೆ ರಂಗನಾಥ್ ಸರ್ ಹತ್ರ ಪರಿಚಯ ಮಾಡ್ಕೊಂಡು ಕೋಲಾರ ಶ್ರೀನಿವಾಸಪುರದಲ್ಲಿ ಅಶೋಕ ಕೆಲವರಿಗೆ. ಈಗ ಎಷ್ಟು ಉಳಿದ್ವು ನಿಮ್ಮಲ್ಲಿ ಸಸಿ, ಗಂಧದ ಸಸಿ? 1,500 ಗಿಡಗಳು ಹಚ್ಚಿದ್ವಿ, 1,500 ಗಿಡಗಳು ಚೆನ್ನಾಗಿ ಬಂದಿದ್ವು. ಹುಳ ಸ್ಟೆಮ್ ಕೊರಿತ ಅದನ್ನ ಕೆಲವೊಂದು ಗಿಡಗಳು ಹಾಳಾಗೋದು, ಕೆಲವೊಂದು ಮಳೆ ಪ್ರಭಾವದಿಂದ ನೀರು ನಿಂತ್ಕೊಂಡು ಕೆಲವೊಂದು. ನನ್ನ ಅನುಭವದ ಪ್ರಕಾರ ನಾನೇ ಮಾಡ್ಕೊಂಡು ಹೋದೆ. ಅದು ಇವಾಗ ನೋಡ್ಕೊಂಡ್ರೆ ನಾನು ಮಾಡ್ಕೊಂಡಿದ್ದೊಂದು ಸ್ವಲ್ಪ ತಪ್ಪು ಅನಿಸ್ತಾ ಇದೆ. ಯಾಕೆ? ತುಂಬಾ ಫಲವತ್ತಾದ ಭೂಮಿಯಲ್ಲಿ ಗಂಧದ ಗಿಡ ಹಾಕಿ ಬೆಳಿಬೇಕು ಅಂತ ಏನಿಲ್ಲ. ವೇಸ್ಟ್ ಲ್ಯಾಂಡ್ ಅಲ್ಲಿ ಜಮೀನಲ್ಲಿ ಗಂಧದ ಗಿಡಗಳನ್ನ ಇಂಜೆಕ್ಟ್ ಮಾಡ್ಕೊಂಡ್ರೆ ಹಾಕೊಂಡ್ರೆ ಚೆನ್ನಾಗೂ ಬರ್ತವೆ, ಮತ್ತೆ ಬೇಸಾಯ ಆಗ್ಬಾರ್ದು. ಅದರಲ್ಲಿ ಕಳೆ ಹುಲ್ಲು ಏನಿದ್ರು ತೆಗಿಬಾರ್ದು. ಹುಲ್ಲು ಕ್ಲೀನಾಗಿ ಮೇಂಟೈನ್ ಮಾಡ್ಬೇಕಾಗಿತ್ತು. ಜಾಸ್ತಿ ಕಾಸ ಆಗ್ಬಿಟ್ರೆ ತಿರು ಮತ್ತೆ ಗಿಡ ಎದ್ದಳಲ್ಲ ಅಂತ ಒಂದಿತ್ತಲ್ಲ, ಆ ತರ ಮಾಡ್ಕೊ. ಹಂಗಾಗ್ಬಿಟ್ಟು ದಾಯ ಮಾಡಿ ಕಟ್ಟಿದ್ವಿ. ಇವಾಗ ನೀರ್ ನಿಂತ್ಕೊಂತ ಇದೆಯಲ್ಲ, ಅದರಿಂದ ಹೋಗ್ತಾ ಇದೆ. ಸುತ್ತ ಬದಿ ಸುತ್ತ ಹಾಕ್ಬಿಟ್ರೆ ಸಾಕು, ಹೊತ್ತ ತಡಿಗೊಂದೊಂದು ಹಾಕ್ಬಿಟ್ರೆ ಸಾಕು. ಈಗ ಅಡಿಕೆ ಹಾಕಿದ್ವಿ ಅಂತಂದ್ರೆ ಅಡಿಕೆ ಸುತ್ತಲೂ ಬೌಂಡ್ರಿ ಹಾಕ್ಬಿಟ್ರೆ ಸಾಕು. ಸುಮಾರು 5-4 ಅಂತಂದ್ರೆ ಇನ್ನೂ ಒಂದು 5 ಬೇಕು ಸರ್. ಈಗ ಅಡಿಕೆ ಅಂತಂದ್ರೆ ಎಷ್ಟು ಎಕರೆ ಒಳಗಡೆ ಹಾಕಿದ್ರ? ನಮ್ ತುಂಬಾ ಇದೆ, ಸಾಕಷ್ಟು ಆದಾಯ ಕಂಡಿದ್ರೆ ಅಡಿಕೆಯಲ್ಲಿ ನೀವು. ಹೌದೌದು. ಈಗ ಅಡಿಕೆ ಅಷ್ಟೇನೆ ಹಾಕಿದ್ರೆ ಅದ್ರೊಳಗಡೆ ಏನಾದ್ರು ಮತ್ತೆ ಸುತ್ತಲೂ ತೆಂಗು ಅರಣ್ಯ ಗಿಡಗಳನ್ನ ಅವನ್ನೆಲ್ಲ ನಾಟಿ ಮಾಡಿದ್ರೆ? ಅರಣ್ಯ ಗಿಡಗಳು ಅಂತಂದ್ರೆ ಹುಣಸೆ ಗಿಡಗಳು ಹಾಕಿದೀವಿ. ಎಷ್ಟಿದೆ ಹುಣಸೆ ಗಿಡ? ಹುಣಸೆ ಗಿಡ ಒಂದು 20 ಸರ್. ಸುತ್ತ ಹಾಕಿದೀವಿ. ಫಲಕ್ ಬಂದಿದೆಯಾ ಹುಣಸೆ ಗಿಡ? ಫಲಕ್ ಬಂದಿದೆ. ಪ್ರತಿ ವರ್ಷ ಎಷ್ಟು ಆದಾಯ ಬರುತ್ತೆ ಹುಣಸೆ? ಪ್ರತಿ ವರ್ಷ ಒಂದು 50 ರೂಪಾಯಿ ಆದಾಯ. ಬಡಿಯಕ್ಕಾಗಲ್ಲ, ಹಂಗೆ ಬಿಟ್ಟಿವಿ ಮರದಲ್ಲಿ. ಈ ವರ್ಷ ಚೆನ್ನಾಗಿ ಹಿಡಿದಿದೆ. ಯಾರಾದ್ರೂ ಬಂದ್ರೆ ಕೊಡ್ಬಹುದು ಹಂಗೇನೆ, 50 ರೂಪಾಯಿ. ಇಲ್ಲ ನಾವೇ ಮಾಡ್ತೀವಿ ಅಂದ್ರೆ ಒಂದು ಕೆಡಕ್ ಬಂದಂಗಾಯ್ತು. ಮತ್ತೆ ಮಳೆನೂ ಹಿಡ್ಕೊಂತು, ಚೆನ್ನಾಗಿತ್ತು ಹಣ್ಣು, ಮಳೆ ಬಿಡ್ಲಿಲ್ಲ. ಈಗ ಈ ವರ್ಷ ಸಾಕು 100 ಗಿಡ ಇದಾವೆ. ತುಂಬಾ ರೇಟ್ ಕಡಿಮೆ. ಕೊಬ್ಬರಿ ಎಲ್ಲ ಸೇರಿ ಒಂದು 25-30 ಸಾವಿರ ಬರುತ್ತೆ. ಸಪೋಸ್ ಎಲ್ಲದಕ್ಕೂ ಯೂಸ್ ಮಾಡ್ತಾ ಇರ್ತೀವಿ. ಹೆಂಗೆ ಪ್ರತಿಯೊಂದು ಕಾಯಿ ನಿಮಗೆ ರೇಟ್ ಕೊಡೋದು? 10 ರೂಪಾಯಿಗೆ ಒಂದು ಹೋಗುತ್ತೆ ಕಾಯಿ. ಕೆಲವು ಸೀಸನಲ್ಲಿ 15 ರೂಪಾಯಿಗೆ ಒಂದು ಹೋಗ್ಕೊಂಡ್ರೆ. ಬಟ್ ಏನಂದ್ರೆ ಅದರಿಂದ ಅದೊಂದೇ ಬೆಳೆ ಬೆಳೆಯಲ್ಲವಾ ನಾವು? ಅಡಿಕೆ ಇರುತ್ತೆ, ಬೇರೆ ಇರುತ್ತಲ್ವಾ, ಅದೊಂದು ಸುಮ್ಮನೆ ಸಬ್ಸ್ಟಿಟ್ಯೂಟ್. ಎಣ್ಣೆ ತೆಗೆಯಂಥದ್ದು ಈ ತರ ಮಾಡಲ್ವಾ ನೀವು? ಮಾಡ್ಕೊಂತೀವಿ ಸರ್, ಮನೆಗೆ ಒಂದು ಸ್ವಲ್ಪ ಎಣ್ಣೆ ಮಾಡ್ಕೊಂತೀವಿ. ಕೊಕೊನಟ್ ಆಯಿಲ್ ತಲೆ ಕೆಲಸ ಇಲ್ವಲ್ಲ, ಬೇರೆ ಬೇರೆ ಕೆಲಸ ಇದೆಯಲ್ವಾ. ಊಟಕ್ಕೆಲ್ಲ ಬಳಸ್ಬೋದಲ್ಲ ನೀವು? ಬಳಸ್ತೀವಿ ಬಳಸ್ತೀವಿ. ಬೇರೆ ಎಣ್ಣೆ, ಶೇಂಗಾ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ ಬದಲಿ ಈ ತರ ಕೊಬ್ಬರಿ ಎಣ್ಣೆ ಬೆಳೆಸಿದ್ರೆ ಸಾಕಷ್ಟು ಆರೋಗ್ಯಕ್ಕೆ ಒಳ್ಳೇದು ಅಂತಾರಲ್ವಾ? ಆರೋಗ್ಯಕ್ಕೂ ಒಳ್ಳೇದು. ಏನು ರೋಗ ಬಂದಿಲ್ಲ? ಇಲ್ಲ ಸರ್, ರೋಗ ಏನು ಬಂದಿಲ್ಲ. ನಮ್ಗೆ ಅತಿ ಹೆಚ್ಚು ಮಳೆ ಆಗಲ್ವಲ್ಲ, ಅತಿ ಹೆಚ್ಚು ಮಳೆ ಆಗ ಪ್ರದೇಶ ಈ ತರ. ಈ ವರ್ಷ 1-2 ಇಯರ್ಸ್ ಇಂದ ಬರುತ್ತೆ. ಮತ್ತೆ ಬೇಸಿಗೆ ಕಾಲದಲ್ಲಿ ಮತ್ತೆ ಮಾಮೂಲು ಬಿಸಿಲು ಚೆನ್ನಾಗೇ ಇರುತ್ತೆ ನಮಗೆಲ್ಲ. ಈಗ ಇಷ್ಟೊಂದು ತೋಟ ಮಾಡಿದ್ರಲ್ಲ, ಅಡಿಕೆ, ತೆಂಗು, ಶ್ರೀಗಂಧ ಹಾಕಿದ್ರಿ, ಜೊತೆಗೆ ಎಲೆಬಳ್ಳಿ ಹಾಕಿದ್ರಲ್ಲ, ನಿಮಗೆ ನೀರ್ ಸಾಕಷ್ಟು ಇದೆ? ನೋಡ್ಕೊಂಡ್ರೆ ಬೇರೆ ಬೇರೆ ಮೂಲಗಳಿಂದ ನೀರ್ ಬರಂಗ್ ಮಾಡ್ಕೊಂಡಿದ್ವಿ. ಹೆಂಗ್ ಮಾಡ್ಕೊಂಡಿದ್ರಿ? ನಮ್ದು ಲ್ಯಾಂಡ್ ಬಂದ್ಬಿಟ್ಟು ಹಳೆ ತೋಟ ಮಾಡ್ತೀವಿ. ಈಗ ಬೇರೆ ಪ್ಲಾಟ್ ಅಲ್ಲಿ ಅಡಿಕೆ ಇಡಕ್ಕಿರೋದ್ರಲ್ಲಿ ಅಲ್ಲಿ ಬೋರ್ವೆಲ್ ಉಳಿದಾವೆ. ಒಂದ್ 300 ಅಡಿ ಒಳಗಡೆ ನೀರ್ ಸಿಕ್ಕಿರೋ ನೀರು, ಕಡಿಮೆ ಏನಾಗಲ್ಲ, ಯಾವಾಗ ಹಂಗೆ ಬರ್ತವೆ. ಹಂಗಾಗಿ ಹೆಂಗ ಮೇಂಟೈನ್ ಆಗ್ತದೆ. ಈಗ ಕೃಷಿ ಹೊಂಡ ಈ ತರ ಏನಾದ್ರೂ ಮಾಡಿಸಿದ್ರ ನೀವು ಜಮೀನಲ್ಲಿ ನಿಂತು ಹಿಂಗ್ ಬೇಕು ಆ ವ್ಯವಸ್ಥೆ ಮಾಡಿದ್ರ? ಹೌದೌದು, ಒಂದ್ 20-25 ಅಡಿ ಉದ್ದ ತೆಗೆದಿದ್ದೀನಿ. ಒಂದು 7-8 ಅಡಿ ಆಗಲ್ಲ, 15 ಅಡಿ ಆಳ, 20-25 ಅಡಿ ಉದ್ದ ತೆಗೆದು ಆಚರಣೆ ಒಳಗೆ ನೀರ್ ಬಂದು ಶೇಖರಣೆ ಆಗ್ತವೆ. ಪಕ್ಕದಲ್ಲೇ ಬೋರ್ ಉಳಿದಾವೆ. ಈಗ ಅಡಿಕೆ ಹಾಕಿದ್ರೆ ಅದು ಕಪ್ಪು ಅಡಿಕೆಯಲ್ಲಿ ಎಷ್ಟು ಆದಾಯ ಕಾಣ್ತೀರ ವರ್ಷದಲ್ಲಿ? ಈ ವರ್ಷ ನೋಡ್ಕೊಂಡ್ರೆ ಒಂದು 10 ಲಕ್ಷ ಆದಾಯ ಬರುತ್ತೆ ಸರ್. ಈಗ ಪ್ರೆಸೆಂಟ್ ಕೂಲಿ ಸಮಸ್ಯೆ ಇದೆಯಲ್ಲ, ಮತ್ತೆ ಅದನ್ನ ಸುಲ್ಬಿಟ್ಟು ಕುಚ್ಬಿಟ್ಟು ಹಾಕ್ಬಿಟ್ಟು ಮತ್ತೆ ಮಾಡ್ಸಕ್ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಏನ್ ಮಾಡ್ತೀವಿ, ಡೈರೆಕ್ಟ್ ಆಗಿ ತಗೊಂಡೋಗೋರೆ ಬರ್ತಾರೆ. ಕ್ವಿಂಟಲ್ ಅವರೇ ಕೊಯ್ಕೊಂಡು ಹೋಗ್ತಾರೆ, ಅವರೇ ತೂಕ ಮಾಡ್ಕೊಂಡು ಹೋಗ್ತಾರೆ. ಹಸಿಕಾಯಿ ಮಾರಾಟ ಮಾಡ್ತಾರೆ, ಹಸಿಕಾಯಿ ಮಾರಾಟ ಮಾಡ್ತಾರೆ. ಈಗೆಲ್ಲ ನೀವೇ ಬೇಯಿಸಿ ಮಾರಾಟ ಮಾಡಿದ್ರೆ ಹೆಚ್ಚು ಲಾಭ ಕಾಣಬಹುದಲ್ಲ? ಕಾಣಬಹುದಿತ್ತು, ಕಾಣಬಹುದು. ಆ ಪದ್ಧತಿ ಯಾಕಂತ ಆಕ್ಚುಲಿ ಕೊಡಕ್ ಸ್ಟಾರ್ಟ್ ಮಾಡಿರೋದೇ ಈ 1-2 ವರ್ಷದಿಂದ. ಹಸಿ ಅಡಿಕೆ ಕೊಡಕ್ ಸ್ಟಾರ್ಟ್, ಮುಂಚೆಲ್ಲ ನಾವೇ ಮಾಡ್ತಾ ಇದ್ವಿ. ಅಡಿಕೆ ಅವ್ರ ಮುಂದೆ ಹಾಕ್ಬಿಟ್ಟು ಅವ್ರ ಸುಲ್ದಿದ್ದ ಡಬ್ಬದಲ್ಲಿ ಅದನ್ನ ಅಳ್ಕೊಂಡು ಅದನ್ನ ಮತ್ತೆ ಒಂದು ಕೊಳಗ ಅಂತ ಇರುತ್ತೆ, ಅದ್ರಲ್ಲಿ ಹಾಕ್ಬಿಟ್ಟು ಬೇಸ್ ಬಿಡ್ಬೇಕು. ಒಂದ್ ಸ್ವಲ್ಪ ಹಾಲ್ ಹಾಕಿ ಕಲರ್ ಅಡಿಕೆ ಹಾಲ ಇರುತ್ತೆ, ಕಲರ್ ಬರುತ್ತೆ. ಮತ್ತೆ ಚೆನ್ನಾಗಿ ಕುದಿಸ್ಬಿಟ್ಟು 7 ದಿವಸ ಒಣಗಾಕಿದ್ರೆ ಚೆನ್ನಾಗಿ ಡ್ರೈ ಆಗ್ಬಿಡುತ್ತೆ. ಯಾವ್ದಕ್ಕೆ ಹಾಕಿರ್ತಾರೆ? ನೀರ್ಲಿ ಚಕ್ಕೆ ಹಾಕಿರ್ತಾರೆ. ಅಲ್ಲ, ಸಾಕಷ್ಟು ವಿಧಾನಗಳು ಮಾಡ್ಕೊಂಡ್ರೆ ಸಾಕಷ್ಟು ವಿಧಾನಗಳು ಇದಾವೆ. ಬಟ್ ನಾವೆಲ್ಲ ಮಾಡ್ಕೊಂಡಿರ್ತಾರೆ ಅದನ್ನೇ. ಈ ವರ್ಷ ಹಾಕ್ಬೇಕಾದ್ರೆ ಬಿಸಿನೀರು, ಅಡಿಕೆ ಮತ್ತೆ ಹಾಲು ಪ್ಲಸ್ ಹಾಕಿ ಚೆನ್ನಾಗಿ ಕಲರ್ ಬರುತ್ತೆ. ಈಗ ಎಷ್ಟು ವರ್ಷ ಈ ತರ ಬೇಯಿಸಿ ಮಾರಾಟ ಮಾಡಿದ್ರ? ಸಾಕಷ್ಟು ವರ್ಷ ಮಾಡಿಸಿದ್ವಿ. ಯಾಕೆ ಬಿಟ್ರೆ ಇತ್ತೀಚೆಗೆಲ್ಲ? ಆಕ್ಚುಲಿ ಅದೇ, ಈಗೆಲ್ಲ ಯಂತ್ರಗಳು ಬಂದವೆ. ಹಸಿಕಾಯಿ ಸುಲಿ ಅಂತ ಯಂತ್ರ ಬಂದಿದೆ. ಹಸಿಕಾಯಿ ಸುಲಿ ಅಂತ ಯಂತ್ರ ಬಂದಿದೆ, ಬಟ್ ಆದ್ರೂ ಅದು ಅಷ್ಟಕ್ಕೊಂದು ಕ್ಲೀನ್ ಆಗಿ ಬರಲ್ಲ, ಅದಕ್ಕೂ 5-6 ಜನ ಬೇಕು ಮಿಷಿನ್. ಈಗೆಲ್ಲ ಅಡಿಕೆನ ಸಾಕಷ್ಟು ಸಮೃದ್ಧಿಯಾಗಿ ಬಂದಿದೆ ನಿಮಗೆ? ಹೌದು, ಈ ವರ್ಷ ಒಂದ್ ಸ್ವಲ್ಪ ಫಸಲು ಕಡಿಮೆ ಇದೆ, ಇಳುವರಿ ಉದುರಿತು, ಹಂಗಾಗಿ ಒಂದ್ ಸ್ವಲ್ಪ ಇಳುವರಿ ಕಡಿಮೆ ಆಯ್ತು. ಈಗ ಅಡಿಕೆಗೆಲ್ಲ ಏನೇನು ಗೊಬ್ಬರ ಕೊಡ್ತೀರಿ ನೀವು? ಎಲ್ಲ ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ, ಯಾವ್ದು ಕೆಮಿಕಲ್ಸ್ ಕೊಡಲ್ಲ. ಅಡಿಕೆ ರಾಸಾಯನಿಕ ಗೊಬ್ಬರ ಕೊಡಲ್ಲ? ಇಲ್ಲ ಇಲ್ಲ ಕೊಡಲ್ಲ. ಅಂದ್ರೆ ಇಳುವರಿ ಚೆನ್ನಾಗಿ ಬರುತ್ತೆ? ಸಾವಯವ ಕೃಷಿಯಲ್ಲಿ ಬೆಳೀತಾ ಇದ್ರಲ್ಲ ಸರ್. ಆಕ್ಚುಲಿ ಇವಾಗ ರಾಸಾಯನಿಕ ಗೊಬ್ಬರನ ಉಪಯೋಗಿಸಿದ್ರೆ ಇಮಿಡಿಯೇಟ್ ಆಗಿ ರಿಸಲ್ಟ್ ಬರುತ್ತೆ, ಬಟ್ ಚೆನ್ನಾಗಿರುತ್ತೆ ಅವ್ರದ್ದು. ಹಂಗಾಗಿ ನಾವು ಯೂಸ್ ಮಾಡಿಲ್ಲ. ನೀವು ರಾಸಾಯನಿಕ ಗೊಬ್ಬರ ಕೊಡಲ್ಲ ಅಡಿಕೆ ಕೃಷಿಗೆ? ಎರೆಹುಳುಗಳ ಸಂಖ್ಯೆ ಸಾಕಷ್ಟು ಇದೆ, ಇದೆ ಅಭಿವೃದ್ಧಿ ಆಗಿದೆಯಲ್ವಾ? ಇದೆ ಇದೆ. ಅಂದ್ರೆ ಸಾಕಷ್ಟು ಅನುಕೂಲ ಅಲ್ವಾ ನಿಮ್ಗೆ ಎರೆಹುಳು ಇರೋದ್ರಿಂದ? ಏನ್ ಅನುಕೂಲ ಅಂತ ಹೇಳ್ತೀರಾ? ಎರೆಹುಳುಗಳು ಏನ್ ಮಾಡ್ತವೆ ಅಂತಂದ್ರೆ ಚೆನ್ನಾಗಿ ಬೇಗ ಅಲ್ಲಿ ಕಸನ ತಿಂದ್ಬಿಟ್ಟು ಒಳ್ಳೆ ಆಕ್ಸಿಜನ್ ಸಪ್ಲೈ ಆಗ ಹಂಗಾಗಿ ಯೂಸ್ ಆಗುತ್ತೆ ಚೆನ್ನಾಗಿದೆ. ಮತ್ತೆ ಇದ್ರ ಜೊತೆಗೆ ವಿಳೆದೆಲೆ ಕೃಷಿ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ವಿಳೆದೆಲೆ ಅಂತಂದ್ರೆ ಎಷ್ಟು ಎಕರೆ ಒಳಗಡೆ? ತುಂಬಾ ಇತ್ತು, ಎಲ್ಲ ಈಗೆಲ್ಲ ಲೇಬರ್ ಸ್ವಭಾವ ಅಂತ ಹೋಗ್ಬಿಟ್ಟು 1 ಎಕರೆ ಮೇಂಟೈನ್ ಮಾಡ್ತಾ ಇದೀವಿ. ಈಗ ಅಡಿಕೆಗೆ ನೀವು ಒಪ್ಸಿದ್ರಲ್ಲ ಬಳ್ಳಿನ, ಈಗ ಹೆಚ್ಚು ಗೊಬ್ಬರ ಕೊಡಬೇಕಾಗುತ್ತಲ್ಲ ಕೊಡುಗೆ ಗೊಬ್ಬರ? ಕೊಡ್ತೀವಿ ಕೊಡ್ತೀವಿ, 1 ಎಕರೆಗೆ 10 ಲೋಡ್ ಹೊಡಿತೀವಿ. ಈಗ ವಿಳೆದೆಲೆಗೆ ಹೆಚ್ಚು ನೀರ್ ಬೇಕಾಗುತ್ತಾ ಕೃಷಿ ಮಾಡ್ಬೇಕಾದ್ರೆ? ಇಲ್ಲ, ಕಡಿಮೆ ನೀರಲ್ಲಿ ಏನು ಬೆಳೆಯಕ್ಕಾಗಲ್ಲ, ನೀರ್ ಕೊಡ್ಬೇಕು. ಡ್ರಿಪ್ ಅಲ್ಲಿ ಕೊಡಲ್ಲ, ಡ್ರಿಪ್ ಅಲ್ಲಿ ಕೊಡಬಹುದು, ಬಟ್ ಆದ್ರೆ ನಮ್ದೆಲ್ಲ ನೀರು ಇಡೋದಂತದ್ದು ಅಂದ್ರೆ ಈ ನೆಲಕ್ಕೆ ಆಯಿಸ್ತಕ್ಕಂಥದ್ದು ನೀರ್ ಜಾಸ್ತಿ, ಕಾಲೇ ಮುಖಾಂತರ ಆಯಿಸ್ತಾರೆ. ಈಗ ಅಡಿಕೆಯಲ್ಲಿ ಹಾಕಿರೋದ್ರಿಂದ ನಿಮಗೆ ಅಡಿಕೆಯಲ್ಲಿ ಡ್ರಿಪ್ ಮಾಡಿರ್ತಿರಲ್ವಾ? ಇಲ್ಲ ಸರ್, ಅದು ಆಕ್ಚುಲಿ ಕೆಲವೊಂದು ಹಳೆ ತೋಟಗಳಿದಾವೆ. ಗಂಧದ ಗಿಡದಲ್ಲಿ ಅಡಿಕೆ ಗಿಡದ ಅಂತ ಹೇಳಿದ್ನಲ್ಲ, ಅದರಲ್ಲೇ ನಾನು ಡ್ರಿಪ್ ಬಿಟ್ಟಿನ ಬೇರೆ. ಯಾಕಂತಂದ್ರೆ ಏನೆಲ್ಲ ಒಂದು ಕೃಷಿ ಕೆಲಸಗಳು ಅಲ್ಲಿ ಇರ್ತಾವ ನಿಮಗೆ? ಕೃಷಿ ಕೆಲಸ ಅಂತಂದ್ರೆ ಚೆನ್ನಾಗಿ ಒಳ್ಳೆ ಕಡ್ಡಿ ನಾಟಿ ಮಾಡ್ಬೇಕು, ನಾಟಿ ಮಾಡ್ಬಿಟ್ಟು 1 ವರ್ಷ ತನಕ ಚೆನ್ನಾಗಿ ಬೆಳೆಸಬೇಕು. ಅದನ್ನ ಮತ್ತೆ ಬಳ್ಳಿನ ಹಿಂಗ್ ಬಗ್ಗಿ ಮುರ್ಕೊಂಡಿರೋ ರೀತಿಯಲ್ಲಿ ಕ್ಲೀನ್ ಮತ್ತೆ ಒಣಗಿದಾಗ ಒಂದ್ ಸ್ವಲ್ಪ ನೀರ್ ಒಂದ್ ಸ್ವಲ್ಪ ನಿಂತ್ಕೊಂಡು ಮೆತ್ತ ಮಾಡ್ಕೊಂಡು ಕಟ್ಕೊಂತಾರೆ ಅದನ್ನ. ಅದೇ ಕಡ್ಡಿನ ಒಂದು 12,000 ಒಂದು ಪೆಂಡಿ ಅಂತ ಕರಿತೀವಿ. ಆ ಪೆಂಡಿಗೆ ಒಂದು 20,000 ಇತ್ತೀವಿ ವರ್ಷ. ಅಂದ್ರೆ ಒಂದು ಸೀಸನ್ ಅಲ್ವಾ ರೇಟ್ ಸೀಸನ್. ಈಗ ಬಹುತೇಕ ಯಾವ ಟೈಮಲ್ಲಿ ಹೆಚ್ಚು ನಿಮಗೆ ರೇಟ್ ಸಿಗೋದು? ಈ ಟೈಮಲ್ಲಿ ಸಿಗುತ್ತೆ ಮೋಸ್ಟ್ಲಿ ಮೂರು ತಿರುಗಿದಾಗ. ಎಷ್ಟು ಸಸಿ ನಾಟಿ ಮಾಡಿರೋದು ನೀವು? ಒಂದು 700 ಗುಣಿದ ನೋಡಿ. ಒಟ್ಟಾರೆ ಈ ತರ ನೀವು ಸಮಗ್ರ ಕೃಷಿಯನ್ನು ಮಾಡ್ಕೊಂಡು ಹೋಗ್ತಾ ಇದ್ರಲ್ಲ, ಏನ್ ಅನ್ಸುತ್ತೆ ನಿಮಗೆ? ಸಮಗ್ರ ಕೃಷಿ ಮಾಡ್ಕೊಳೋದ್ರಿಂದ ತುಂಬಾ ಚೆನ್ನಾಗಿದೆ. ಒಂದ್ರ ಮೇಲೆ ಡಿಪೆಂಡ್ ಆಗಲ್ಲ. ಒಂದ್ ಸಾಕಾಣಿಕೆ, ಕುರಿ ಸಾಕಾಣಿಕೆ ಇಂಥದ್ದು ಇಲ್ಲ. ಮನೆಯಲ್ಲೇ ಎಮ್ಮೆ ಇದಾವೆ. ಎಷ್ಟದಾವೆ ಎಮ್ಮೆ? ಎಮ್ಮೆ ಒಂದ್ 4-5 ಇದಾವೆ ಎಮ್ಮೆಗಳು. ಹಸುಗಳು ಒಂದ್ 2-3 ಇದಾವೆ. ಎತ್ತುಗಳು ಇದು ಬೇಸಾಯ ಮಾಡೋದಕ್ಕೆ. ಅವೆಲ್ಲ ಎತ್ತುಗಳಲ್ಲಿ ಈಗಿಲ್ಲ. ಯಾಕಂದ್ರೆ ಎತ್ತುಗಳು ಕಟ್ಟಿಕೊಂಡಿದ್ದಂತವ್ರೆ ನೀವು? ಟ್ಯಾಕ್ಟ್ರಿ ಬಂತಲ್ವಾ, ಮನೆ ಮಾಡಿರಲಿಲ್ಲ, ಲೇಬರ್ ಪ್ರಾಬ್ಲಮ್. ಹಂಗಾಗಿ ವ್ಯವಸಾಯವನ್ನ ಯಾವ ರೀತಿ ನೀವು ಕಲ್ತ್ಕೊಂಡ್ರೆ? ಅಲ್ಲ ಸರ್, ಹುಟ್ಟಿರೋದೇ ಹಳ್ಳಿಯಲ್ವಾ, ಬೆಳೆದಿರೋದು ಹಳ್ಳಿಯಲ್ವಾ. ಅದೆಲ್ಲ ಬೆಳೆದಿರ್ತಕ್ಕಂತ ಪರಿಸರ ಹಂಗೆ ಆಲ್ರೆಡಿ ಮನುಷ್ಯನಲ್ಲಿ ಇರುತ್ತೆ. ಅದು ತುಂಬಾ ಇಂಟ್ರೆಸ್ಟ್ ಇರೋದ್ರಿಂದ ನಾವು ರಿಟರ್ನ್ ಆದ್ವಿ. ಕೆಲವರು ಇಂಟ್ರೆಸ್ಟ್ ಇಲ್ಲದ್ರೂ ಹಂಗೆ ಕಂಟಿನ್ಯೂ ಆಗ್ತಾ ಹೋಗ್ತಾರೆ ಅಷ್ಟೇ. ಒಟ್ಟಾರೆ ನೀವು ಇಷ್ಟೊಂದು ವಿದ್ಯಾಭ್ಯಾಸ ಮಾಡಿಕೊಂಡು ನಗರಕ್ಕೆ ಹೋಗಿ ಒಂದು ವೃತ್ತಿಯನ್ನು ಮಾಡ್ಕೊಂಡಿದ್ದಂತವ್ರು ಸಂಬಂಧಿ ಕಂಡಿದ್ರೆ ನನಗಾಯ್ತು. ಹಿಂದೆ ಕಂಡಿಲ್ಲ ಅಂತಾನೆ ಹೇಳ್ತಾರೆ, ಬಟ್ ನಾವ್ ಅದ್ರ ಬದಲಾವಣೆ ಮಾಡೋಣ ಬಂದಿರೋದು. ಬದಲಾವಣೆ ಆಗ್ಬೇಕು. ಒಳ್ಳೇದು ಅಶೋಕ್ ಅವರೇ, ಇಲ್ಲೇ ತನಕ ಸಾಕಷ್ಟು ತಮ್ಮ ಒಂದು ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನ ನಮ್ಮ ರೈತ. ಇದುವರೆಗೆ ಸಮಗ್ರ ಕೃಷಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು UM ಮರುಳಸಿದ್ದೇಶ್. ಮಾರುಕಟ್ಟೆಯಲ್ಲಿ ಅಲಸಂದೆ ಕಾಳು ಕ್ವಿಂಟಲ್ಗೆ ಕನಿಷ್ಠ 3,865 ರೂಪಾಯಿಗಳಿಂದ ಗರಿಷ್ಠ 4,900 ರೂಪಾಯಿಗಳು. ಕಡಲೆಕಾಳು 4,055 ರೂಪಾಯಿಗಳಿಂದ 4,055 ರೂಪಾಯಿಗಳು. ನೆಲಗಡಲೆ ಕ್ವಿಂಟಲ್ಗೆ ಕನಿಷ್ಠ 3,529 ರೂಪಾಯಿಗಳಿಂದ 1,600 ರೂಪಾಯಿಗಳಿಂದ ಗರಿಷ್ಠ 2,211 ರೂಪಾಯಿಗಳು. ಸೂರ್ಯಕಾಂತಿ ಸ್ಥಳೀಯ ಕ್ವಿಂಟಲ್ಗೆ ಕನಿಷ್ಠ 4,669 ರೂಪಾಯಿಗಳಿಂದ ಗರಿಷ್ಠ 6,249 ರೂಪಾಯಿಗಳು. 1,500 ರೂಪಾಯಿಗಳಿಂದ ಗರಿಷ್ಠ 7,200 ರೂಪಾಯಿಗಳು. ಬೂದ್ಕುಂಬಳಕಾಯಿ ಕ್ವಿಂಟಲ್ಗೆ 1,500 ರೂಪಾಯಿಗಳಿಂದ ಗರಿಷ್ಠ 2,000 ರೂಪಾಯಿಗಳು. ಸಂಖ್ಯೆಗಳಲ್ಲಿ ಬಾಳೆಹಣ್ಣು ಏಲಕ್ಕಿ ಬಾಳೆ ಕ್ವಿಂಟಲ್ಗೆ ಕನಿಷ್ಠ 3,000 ರೂಪಾಯಿಗಳಿಂದ ಗರಿಷ್ಠ 3,500 ರೂಪಾಯಿಗಳು. ಬೀಟ್ರೂಟ್ ಕ್ವಿಂಟಲ್ಗೆ ಕನಿಷ್ಠ 3,000 ರೂಪಾಯಿಗಳಿಂದ ಗರಿಷ್ಠ 3,500 ರೂಪಾಯಿಗಳು. 1,500 ರೂಪಾಯಿಗಳು. ಗೋರಿಕಾಯಿ ಕ್ವಿಂಟಲ್ಗೆ ಕನಿಷ್ಠ 2,000 ರೂಪಾಯಿಗಳಿಂದ ಗರಿಷ್ಠ 2,500 ರೂಪಾಯಿಗಳು. ದಪ್ಪ ಮೆಣಸಿನಕಾಯಿ ಕ್ವಿಂಟಲ್ಗೆ ಕನಿಷ್ಠ 6,000 ರೂಪಾಯಿಗಳಿಂದ ಗರಿಷ್ಠ 7,000 ರೂಪಾಯಿ. ಸೌತೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 1,500 ರೂಪಾಯಿಗಳಿಂದ ಗರಿಷ್ಠ 2,000 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ ಕ್ವಿಂಟಲ್ಗೆ ಕನಿಷ್ಠ 2,500 ರೂಪಾಯಿಗಳಿಂದ ಗರಿಷ್ಠ 3,000 ರೂಪಾಯಿಗಳು. ಕರ್ಬೂಜ 1,500 ರೂಪಾಯಿಗಳಿಂದ ಗರಿಷ್ಠ 2,000 ರೂಪಾಯಿಗಳು. 2,000 ರೂಪಾಯಿಗಳು. ಬೆಂಡೆಕಾಯಿ ಕನಿಷ್ಠ 3,000 ರೂಪಾಯಿಗಳಿಂದ ಗರಿಷ್ಠ 3,500 ರೂಪಾಯಿಗಳು. 2,065 ರೂಪಾಯಿಗಳಿಂದ ಗರಿಷ್ಠ 2,231 ರೂಪಾಯಿಗಳು. ಈರುಳ್ಳಿ ಕ್ವಿಂಟಲ್ಗೆ 500 ರೂಪಾಯಿಗಳಿಂದ ಗರಿಷ್ಠ 1,700 ರೂಪಾಯಿಗಳು. ಭತ್ತ ಸಾಧಾರಣ 2,500 ರೂಪಾಯಿಗಳಿಂದ ಗರಿಷ್ಠ 3,000 ರೂಪಾಯಿಗಳು. ಆಲೂಗಡ್ಡೆ ಕ್ವಿಂಟಲ್ಗೆ ಕನಿಷ್ಠ 1,800 ರೂಪಾಯಿಗಳಿಂದ ಗರಿಷ್ಠ 2,200 ರೂಪಾಯಿಗಳು. ಮೂಲಂಗಿ ಕನಿಷ್ಠ 1,000 ರೂಪಾಯಿಗಳಿಂದ ಗರಿಷ್ಠ 1,500 ರೂಪಾಯಿಗಳಿಂದ ಗರಿಷ್ಠ 2,000 ರೂಪಾಯಿಗಳು. ತೊಗರಿಕಾಯಿ ಕ್ವಿಂಟಲ್ಗೆ ಕನಿಷ್ಠ 3,000 ರೂಪಾಯಿಗಳಿಂದ ಗರಿಷ್ಠ 3,500 ರೂಪಾಯಿಗಳು. ತೊಂಡೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 2,500 ರೂಪಾಯಿಗಳಿಂದ ಗರಿಷ್ಠ 3,000 ರೂಪಾಯಿಗಳು. ಟೊಮೆಟೊ ಕ್ವಿಂಟಲ್ಗೆ ಕನಿಷ್ಠ 400 ರೂಪಾಯಿಗಳಿಂದ ಗರಿಷ್ಠ 600 ರೂಪಾಯಿಗಳು. ಇದುವರೆಗೆ ಪೇಟೆ ಧಾರಣೆ ಕೇಳಿದಿರಿ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದೀಗ ಜನಪದ ಗೀತೆ. ಬರಬೇಕು ತಂಗಿ ಮದುವೆಗೆ, ಜೀನಾವ ಬಿಗಿದೂನಿ ಬರಬೇಕು ತಂಗಿ ಮದುವೆಗೆ. ಬೇಗ ಆಸೆ ತೊತ್ತಿಡುವೆ ಅಂಗ್ಲಾಕ್ಕುವೆಗೆ ಬರಬೇಕು ತಂಗಿ ಮದುವೆಗೆ ಕುದುರೇನ ತಂದೂನಿ ಜೀನಾವ ಬಿಗಿದೂನಿ ಬರಬೇಕು ತಂಗಿ ಮದುವೆಗೆ ಕರೆದೈವೆ ನಿನ್ನ ಮದುವೆ ಕುದುರೇನ ತಂದೂನಿ ಜೀನಾವ ಬಿಗಿದೂನಿ ಬರಬೇಕು ತಂಗಿ ಮದುವೆಗೆ ಬರಬೇಕು ತಂಗಿ ಮದುವೆಗೆ